ನಿರ್ವಹಣಾಧಿಕಾರಿ ಡಾ ಕೆ ನಂದಿನಿ ದೇವಿ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಹಲವು ಕ್ರಮ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕೇಂದ್ರದ ಸೂಚನೆಯಂತೆ ಸ್ಮಾರ್ಟ್ ಹಾಗೂ ಪ್ರೀಪೇಡ್ ವಿದ್ಯುತ್ ಮೀಟರ್ಗಳ ಅಳವಡಿಕೆ, ಸಚಿವ ವಿ ಸುನೀಲ್ ಕುಮಾರ್. ಸಿಇಟಿ ಫಲಿತಾಂಶ ಪ್ರಕಟ, ಎಲ್ಲಾ ವಿಭಾಗಗಳಲ್ಲೂ ಮೈಸೂರಿನ ಮೇಘನ್ಗೆ ಮೊದಲ ಸ್ಥಾನ. ಪ್ಯಾರಿಸ್ ಒಲಿಂಪಿಕ್ಸ್ಗೆ ಈಗಿನಿಂದಲೇ ಸಿದ್ದತೆ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಕ್ರೀಡಾಕೂಟಕ್ಕೆ 40 ಕೋಟಿ ರೂಪಾಯಿ ನೆರವಿಗೆ ಕೇಂದ್ರಕ್ಕೆ ಮನವಿ, ಸಚಿವ ನಾರಾಯಣಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಗೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಜರ್ಸಿ ಕ್ರಾಸ್ ಹಸುಗಳ ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಮಡಿಕೇರಿಯ ಪಿಟಿ ಉತ್ತಮನ್ ಅವರು. ಕೇಳಿದ್ರೆ ಕೃಷಿ ಮಾಡಿಕೊಂಡು ಹಸುಗಳನ್ನು ಸಾಕಿಕೊಂಡು ತಮ್ಮ ವೃತ್ತಿ ಜೀವನದಲ್ಲೇ ಅರ್ಥಪೂರ್ಣವಾಗಿ ಸಾಗುತ್ತಿರುವ ಕಾಟಿಕೆರೆಯಲ್ಲಿ ತಮ್ಮ ತೋಟವನ್ನು ಮಾಡಿಕೊಂಡಿರುವ ಪಿಟಿ ಉತ್ತಮನ್ ಅವರ ಜೊತೆಗೆ ನಾವು ಮಾತನಾಡುತ್ತಿದ್ದೀವಿ. 10 ಜರ್ಸಿ ಕ್ರಾಸ್ ಹಸುಗಳನ್ನು ಇಟ್ಕೊಂಡಿದ್ದಾರೆ, ತೋಟವನ್ನು ನಿರ್ವಹಿಸುತ್ತಿದ್ದಾರೆ, ಹಾಲನ್ನ ಗ್ರಾಹಕರಿಗೆ ಸುಲಭವಾಗಿ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಹೇಗೆ ಸಾಗಿದೆ, ಯಾಕಾಗಿ 10 ಹಸುಗಳನ್ನು ಸಾಕಿಕೊಂಡ್ರು, ಅವರ ಕೃಷಿ ವಿಚಾರಗಳು ಏನೇನು ಅಂತ ಅಂದ್ಕೊಂಡು ಇವತ್ತು ತಾವು ಆಲಿಸಿಕೊಳ್ಬಹುದು. ಉತ್ತಮವನವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಹುಟ್ಟಿದ್ದು ಬೆಳೆದದ್ದು ಎಲ್ಲಿ ಸರ್? ನಾನು ಮಡಿಕೇರಿಯಲ್ಲಿ ಹುಟ್ಟಿದ್ದು. ಮಡಿಕೇರಿಯಲ್ಲಿ ಬೆಳೆದು. ಏನ್ ಓದಿದ್ರಿ? ಪಿಯುಸಿ ವಿದ್ಯಾಭ್ಯಾಸ ಆಗಿದೆ ಸರ್. ಇಲ್ಲೇ ಮಡಿಕೇರಿಯಲ್ಲೇ? ಮಡಿಕೇರಿಯಲ್ಲಿ. ತಮ್ಮ ತಂದೆ ತಾಯಿಯವರು ಕೇರಳದವರ? ಹೌದು ಸರ್, ನಾವು ಬೇಸಿಕಲಿ ಮಲಯಾಳಿ. ಅಪ್ಪ ಅಮ್ಮ ಕೇರಳದಿಂದ ಬಂದವರು, ನೀವು ಇಲ್ಲೇ ಹುಟ್ಟಿದವರು. ಹೌದು ಸರ್. ಕನ್ನಡ ಚೆನ್ನಾಗಿ ಗೊತ್ತಿದೆ, ಕನ್ನಡ ಮಾಧ್ಯಮದಲ್ಲಿ ಓದಿದ್ರಲ್ವಾ? ಹೌದು ಸರ್. ತೋಟ ಕಾಟಿಕೆರೆ ಹತ್ರ ಇದೆ ಅಂತ ಹೇಳಿದ್ರಿ, ಎಷ್ಟೆಕರೆ ಇದೆ? 5.5 ಎಕರೆ ಇದೆ ಸರ್. ಏನೇನು ಬೆಳೆ ಮಾಡ್ತದ್ರಿ ಹೇಳಿ? ಕಾಫಿ ಇದೆ, ಪೆಪ್ಪರ್ ಇದೆ, ಸ್ವಲ್ಪ ಆರೆಂಜ್ ಇದೆ ಸರ್. ಮತ್ತೆ ಮನೆ ಬಳಕೆಗೆ ಬಾಳೆ ಅದು ಇದೆ ಅಂತ ಹಾಕೊಂಡಿದ್ದೀರಾ? ಅದು ಗಾಳಿಯಿಂದ ತುಂಬಾ ಇದಿಲ್ಲ ಸರ್. ಬೀಳ್ತಾ ಇರುತ್ತೆ ಮತ್ತೆ ಹಾಕ್ತಾ ಇರ್ತೀರಿ ಅಲ್ವಾ? ಹೌದು ಸರ್. ಹೌದು. ಕಿತ್ತಳೆ ಎಷ್ಟು ಮರಗಳಿದಾವೆ? ಒಂದು 50 ಮರಗಳಿದೆ. ಎಷ್ಟು ವರ್ಷದವು? ಅದು 8 ವರ್ಷದಿಂದ 9 ವರ್ಷ. ಓಹೋ. ಹಣ್ಣು ಚೆನ್ನಾಗಿ ಸಿಗ್ತಾ ಇದೆಯಾ? ಚೆನ್ನಾಗಿ ಸಿಗ್ತದೆ. ನೀವು ಉಪಯೋಗಿಸಿಕೊಂಡು ಸ್ವಲ್ಪ ಮಾರಾಟನೂ ಮಾಡ್ತೀರಾ ನಾವು ಅಲ್ವಾ? ಮಾಡಿಲ್ಲ, ಅದೆಲ್ಲ ಕೊಡ್ತೇವೆ ಫ್ರೆಂಡ್ಸ್. ಓಹೋ. ಮಾರಾಟ ಏನಿಲ್ಲ? ಮಾರಾಟ ಇಲ್ಲ, ಎಲ್ಲ ಪ್ರೀತಿಯಿಂದ ಸ್ನೇಹಿತರಿಗೆ ಕೊಡೋದು. ಹೌದು. ಕಾಫಿ ತೋಟ ರೋಬಸ್ಟಾ ಅರೇಬಿಕಾ ಯಾವುದು? ರೋಬಸ್ಟಾ ಸರ್. ಓಹೋ. ಪೂರ್ಣ ರೋಬಸ್ಟಾ? ಓಹೋ. ನಿಮ್ಮ ತಂದೆಯವರು ಜಮೀನ್ ತಗೊಂಡ್ರ ಅಥವಾ ನೀವು ಖರೀದಿ ಮಾಡಿದ್ರ? ನಾನೇ ತಗೊಂಡಿದ್ದು ಸರ್. ಓಹೋ. ಎಷ್ಟು ವರ್ಷ ಆಯ್ತು? 12 ವರ್ಷ ಆಯ್ತು. ಕೃಷಿಯಲ್ಲಿ ಆಸಕ್ತಿ ಇದ್ದರಿಂದ ಜಮೀನ್ ತೆಗೆದುಕೊಂಡಿದ್ರಿ? ಮತ್ತೆ ಹೈನುಗಾರಿಕೆಯಲ್ಲಿ ಆಸಕ್ತಿ ಇತ್ತು. ಇಷ್ಟ ಜಾಸ್ತಿ ಪ್ರಾಣಿಗಳ ಮೇಲೆ. ಓಹೋ. ಎಷ್ಟೋ ಜನ ಕೃಷಿಕರೇ ಹಸುಗಳನ್ನ ಸಾಕಲ್ಲ, ಜಾನುವಾರುಗಳನ್ನು ಸಾಕಲ್ಲ. ನೀವು ಈ ಕಡೆ ವ್ಯಾಪಾರ ಮಾಡ್ತಾ ಮಡಿಕೇರಿಯಲ್ಲಿ ಒಂದು ಅಂಗಡಿಯನ್ನು ಇಟ್ಕೊಂಡು ಆ ಕಡೆ ತೋಟ ಹಸುಗಳ ಸಾಕಾಣಿಕೆ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರಿ. ಮಡಿಕೇರಿಯಿಂದ ಕಾಟಿಕೆರೆ ಎಷ್ಟು ದೂರ ಆಗ್ತದೆ? 5 ಕಿಲೋಮೀಟರ್. ಹತ್ರನೇ, ಏನ್ ತೊಂದ್ರೆ ಇಲ್ಲ. ಈಗ 10 ಹಸುಗಳು ಎಷ್ಟು ವರ್ಷಗಳಿಂದ ನಿಮ್ ಜೊತೆಗಿದಾವೆ? ಫಸ್ಟ್ ನಾವು ಒಂದು 2 ಹಸು ತಗೊಂಡವು. ಅದರಿಂದ ಮರಿಗಳಾಗಿ ಒಂದು 7 ಹಸುಗಳಾಯ್ತು, 3 ಹಸು ಬೇರೆ ತಗೊಂಡಿದ್ವಿ. ಕೇವಲ 6-7 ವರ್ಷಗಳಲ್ಲೇ 2 ಹಸುಗಳು 8-10 ಹಸುಗಳಾಗ್ಬಿಡ್ತವೆ ಅಥವಾ ಇನ್ನೂ ಹೆಚ್ಚಾಗ್ಬಿಡ್ತವಲ್ವಾ? ಹೌದು. 4 ಹಸು ತಗೊಂಡಿದ್ವಿ. 6 ಹಸು ಅಲ್ಲಿ. ಮತ್ತೇನಾದ್ರೂ ಕರುಗಳು ಮಾರಾಟ ಮಾಡಿದ್ರ? ಇಲ್ಲ, ಮಾರಾಟ ಮಾಡಿಲ್ಲ ಸರ್. ಈಗ ಇನ್ನೂ ತಗೊಳ್ಬೇಕು ಅಂತ ಇದ್ದೀನಿ. ಹೌದಾ? ಹೌದು. ಈಗ ಹಾಲು ಕೂಡ ಹಸುಗಳು ಎಷ್ಟಿದಾವೆ, ಕರುಗಳು ಎಷ್ಟಿದಾವೆ? ಈಗ ಹಾಲು ಕೊಡೋದು 6 ಹಸುಗಳಿದೆ ಸರ್. ಎರಡು ಹಸು ತಿಂಗಳು ಹಾಲು ಕೊಡುತ್ತೆ, ಮೇಯಿಸಿದೀನಿ ಹಾಲು. ಇನ್ನೆರಡು ಗಂಡು ಕರು. ಹಸುಗಳಿಗೆ ಮೇಲಿಕ್ಕಾಗಿ ಏನ್ ವ್ಯವಸ್ಥೆ ಮಾಡಿಕೊಂಡಿದ್ರಿ? ನಾನು ಬೇರೆಯವ್ರ ಜಾಗ ತಗೊಂಡು ಲೀಸ್ ತಗೊಂಡು ಹುಲ್ಲಾಕಿದ್ದೀನಿ ಸರ್. ಓಹೋ. ಮತ್ತೆ ಹೊಣ ಹುಲ್ಲು, ಮತ್ತೆ ಜೋಳ ತಗೊಂಡ್ಬರ್ತೀನಿ ಬೀರ್ಯಪಟ್ಟಣದಿಂದ, ಪುಡಿ ಮಾಡಿ ಕೊಡ್ತೀನಿ. ಓಹೋ. ಸ್ವೀಟ್ ತಗೊಳ್ತೀನಿ. ಬೇರೆಯವ್ರ ಜಾಗ ಅಂದ್ರೆ ಎಷ್ಟೆಕರೆ ಗುತ್ತಿಗೆ ತೆಗೆದುಕೊಂಡಿದ್ರಿ? ಅದು ಇದೆ ಸರ್, ಒಂದು 3 ಎಕರೆ ಜಾಗ ಫ್ರೆಂಡ್ ಅದು ಕೊಟ್ಟಿದ್ದಾರೆ. ಓಹೋ. ಬೇರೆ ತೋಟ ಲೀಸ್ಗಿದೆ, ನಾನೇ ತಗೊಂಡಿದ್ದೀನಿ, ಲೀಸ್ ಮಾಡ್ತಾ ಇದ್ದೀನಿ. ಹೌದ್ರಾ? ಕಾಫಿ ತೋಟ. ಓಹೋ. ಕಡಿಯತ್ತೂರಲ್ಲಿ ಒಂದು 10 ಎಕರೆ. ಓಹೋ. ಬಿಳಿಗೆಯಲ್ಲಿ 5 ಎಕರೆ. ಹೊಸಕೇರಿಲಿ 5 ಎಕರೆ. ಓಹೋ. 3-4 ಕಡೆಗೆ ಬೇರೆಯವ್ರ ತೋಟ ತೆಗೆದುಕೊಂಡು ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತದ್ರಿ? ಹೌದು. ನೋಡಿ, ಅಷ್ಟು ಆಸಕ್ತಿ ನಿಮಗೆ. ಹೌದು. ತೋಟ ಅಂದ್ರೆ ಪ್ರಾಣಿ ಪಕ್ಷಿಗಳಂದ್ರೆ ಇಷ್ಟ ಇರೋದ್ರಿಂದ ನೀವು ಅದನ್ನ ಸ್ವೀಕರಿಸಿದ್ರಿ ಅಲ್ವಾ? ಕೃಷಿಯ ಲಾಭ, ಬರ್ಕತ್ತು ಲಾಭ ಸರ್. ವ್ಯಾಪಾರ ಇಷ್ಟ ಆದ್ರು ಅದರಲ್ಲಿ ಎಷ್ಟು ಲಾಭ ಬಂದ್ರು ಈ ಇಷ್ಟು ಸಂತೃಪ್ತಿ ಸಿಗೋಲ್ಲ. ಅದು ಶ್ರಮ ಪಟ್ಟಷ್ಟು ಸಂತೋಷ ಕೃಷಿಯಲ್ಲಿ. ಹೌದೌದು. ಖಾಲಿ ಜಾಗದಲ್ಲಿ ಹುಲ್ಲು ಹಾಕಿದೀನಿ, ಮೇವು ಹಾಕೊಂಡಿದೀನಿ ಅಂತ ಹೇಳ್ತಾ ಇದ್ರಿ, ಎಂತದ್ದು ಏನು ಬೆಳೀತಾ ಇದೀರಿ? ಅದು ಸೀಮೆ ಹುಲ್ಲು, ನಾನು ಕೇರಳದಿಂದ ತಂದಿದ್ದೀನಿ. ಎಂತದ್ದು ಅದರ ಹೆಸರು ಏನಾದ್ರು? ಅದರ ಹೆಸರು ಏನು ಸೈಂಟಿಫಿಕ್ ಹೆಸರು ಇದೆ, ನನಗೆ ಮರ್ತೋಗಿದೆ. ಈ ನೇಪಿಯರ್ ಹುಲ್ಲು ಅಂತ ಹೇಳ್ತಾರಲ್ಲ, ಅದ ಅಥವಾ ಬೇರೆ? ಒಂದೇ ತರದ ಹಾಕಿದ್ರ ಅಥವಾ 2-3 ತರದ ಹಾಕೊಂಡಿದ್ರ? 2-3 ತರ. ಮತ್ತೆ ಭತ್ತದ ಹುಲ್ಲನ್ನು ಖರೀದಿ ಮಾಡ್ತೀರಾ ಅಥವಾ ಭತ್ತ ಬೆಳ್ಕೊಂತೀರಾ? ಖರೀದಿ ಮಾಡ್ತೀವಿ. ಭತ್ತದ ಹುಲ್ಲನ್ನ ಖರೀದಿ ಮಾಡ್ತೀರಿ, ನೀವು ಬೆಳೆಯಲ್ಲ ಅಲ್ವಾ? ಇಲ್ಲ ಇಲ್ಲ, ಗದ್ದೆ ಇಲ್ಲ ನನಗೆ. ಓಹೋ. ಕೆಲವೊಬ್ರು ಗದ್ದೆನೋ ಗುತ್ತಿಗೆ ತೆಗೆದುಕೊಂಡು ಅಲ್ಲಿ ಭತ್ತ ಬೆಳೆದು ಹುಲ್ಲು ಜೋಡಿಸ್ಕೊಂತಾರೆ, ಆತರ ಮಾಡಿಲ್ಲ ತಾವ? ಆತರ ಒಂದು ಪ್ರಯತ್ನ ಕೈ ಹಾಕ್ತಾ ಇದ್ದೀನಿ. ಕೈ ಹಾಕ್ತಾ ಇದ್ರಿ? ಅಂದ್ರೆ ನಾಟಿ ಮಾಡಲ್ಲ, ಬರೀ ಭತ್ತ ಇಸಿಯೋದು. ಬಂದಷ್ಟು ಬರಲಿ, ಬಂದಷ್ಟು ಭತ್ತ ಬರಲಿ, ಹುಲ್ಲೇ ಮುಖ್ಯವಾದದ್ದು ಅಲ್ವಾ? ಮತ್ತೆ ಮೆಕ್ಕೆಜೋಳ ತೆಗೆದುಕೊಂಡು ನುಚ್ಚು ಮಾಡಿ ಹಸುಗಳು ಕೊಡ್ತೀರಾ? ಹೌದು ಸರ್. ಅಷ್ಟೇನಾ, ಮತ್ತೆ ಇನ್ನೇನಾದ್ರೂ ಅದಕ್ಕೆ ಲವಣ ಮಿಶ್ರಣ ಮತ್ತೇನಾದ್ರೂ ಸೇರಿಸಿಕೊಡ್ತೀರಾ? ಇಲ್ಲ ಸರ್, ಅಷ್ಟೇ ಅಷ್ಟೇ. ಓಹೋ. ನೋಡ್ಬೇಕು, ಇನ್ನು ಪ್ರಯತ್ನ ಮಾಡ್ಬೇಕು. ಈಗ ಮೆಕ್ಕೆಜೋಳದ ನುಚ್ಚನ್ನ ಬೆಳಿಗ್ಗೆ ಸಂಜೆ 2 ಸಾರಿ ಕೊಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಅದು ಫೀಡ್ ಜೊತೆ ಮಿಕ್ಸ್ ಮಾಡ್ತೀವಿ. ಓಹೋ. ಫೀಡ್ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀರಾ? ಫೀಡ್ ಅಂದ್ರೆ ಖಾಸಗಿಯಲ್ಲಿ ಸಿಗೋ ಫೀಡ್ ತಗೊಳ್ಳುತ್ತೆ, ಭೂಸಾ ಮತ್ತು ರವೆ ಭೂಸಾ, ಮತ್ತೆ ತೆಂಗಿನ ಹಿಂಡಿ, ಕಡಲೆ ಹಿಂಡಿ. ಅಂದ್ರೆ ನಿಮ್ದೇ ಆದ ಒಂದು ಐಡಿಯಾ ಇಟ್ಕೊಂಡು ಹಸುಗಳಿಗೆ ಆಹಾರ ಕೊಡ್ತೀರಿ ಅಲ್ವಾ? ಎಲ್ಲ ಬೇರೆ ತಿಳ್ಕೊಂಡು ಮಾಡ್ತಾ ಇದ್ರು ಸರ್. ಅದೇ ತಿಳ್ಕೊಂಡು ಮತ್ತೆ ನೀವು ನಿರ್ಧಾರ ಮಾಡೋದು ಇಷ್ಟಿಷ್ಟು ಕೊಡ್ಬೋದು ಹೀಗೆ ಅಂತ. ಅದೇ ಪರೀಕ್ಷೆ ಮಾಡಿ ನೋಡುದು. ಹೌದು ಹೌದು. ಅದು ಕೊಟ್ರೆ ಏನಾಗ್ತದೆ ಅಂತ ಗೊತ್ತಾಗುತ್ತಲ್ವಾ? ಅದೇ ತೆಂಗಿನ ಹಿಂಡಿ, ಕಡಲೆಕಾಯಿ ಹಿಂಡಿ, ಆಮೇಲೆ ಭತ್ತದ ಭೂಸಾ. ರವೆ ಭೂಸಾ ಅಂತ. ರವೆ ಭೂಸಾ ಅಂಗಡಿ ಸಿಗ್ತದೆ. ಸರಿನಾ. ಆಮೇಲೆ ಮೆಕ್ಕೆಜೋಳದ ನುಚ್ಚು. ಇದೆಲ್ಲದೂ ಸೇರಿಸಿ ಬೆಳಿಗ್ಗೆ ಮತ್ತು ಸಂಜೆ 2 ಸಾರಿ ಕೊಡ್ತೀರಾ? ಹೌದೌದು. ಎಷ್ಟೆಷ್ಟು ಕೊಡ್ತೀರಿ? ಒಂದು 10 ಕೆಜಿ 10 ಕೆಜಿ ಬರ್ತದೆ ಸರ್. ಅಂದ್ರೆ 10 ಕೆಜಿ 10 ಹಸುಗಳಿಗೆ ಕೊಡ್ತೀರಾ? ಹೌದು. ಇದಕ್ಕೆ ಕೊಡಲ್ಲ, ಗಬ್ಬದ ಹಸುಗೆ ಕೊಡಲ್ಲ ಸರ್, ಬರೀ ಹಾಲು ಕರೆಯುವ ಹಸುಗೆ ಕೊಡೋದು. ಗಬ್ಬದ ಹಸುಗೆ ಬರೀ ಹುಲ್ಲು ಕೊಡೋದು. ಅದು ಬೆಳೆದ್ರೆ ಮರಿಗಳಿಗೆ ತೊಂದರೆ ಹೇಳಿದ್ರು ಡಾಕ್ಟರ್, ಫೀಡ್ ಕೊಡ್ತಾ ಇಲ್ಲ. ಹಾಲು ಕೂಡ ಹಸುಗಳಿಗೆ ಮಾತ್ರ ಈ ಪಶು ಆಹಾರವನ್ನ ಕೊಡ್ತೀರಿ? ಹೌದು. ಅಂದ್ರೆ ಒಂದೊಂದು ಹಸುವಿಗೆ ಒಂದೊಂದ್ ಸಾರಿಗೆ ಒಂದು 1/2 ಕೆಜಿ 1 ಕೆಜಿ ಕೊಟ್ಟಂಗಾಗತ್ತಲ್ವಾ? 5 ಕೆಜಿ ಬರ್ತದೆ ಟೋಟಲ್, 10 ಕೆಜಿ ಬರ್ತದೆ. ಅಂದ್ರೆ ಒಂದ್ ಹಸುಗೆ 5-5 ಕೆಜಿ ಕೊಡ್ತೀರಾ ಅಥವಾ ಎಲ್ಲ ಮಿಕ್ಸ್ ಮಾಡಿ 5 ಕೆಜಿ ಕೊಡ್ತೀರಿ? ಹೌದಾ? ಓಹೋ. 5 ಕೆಜಿ ಒಂದೊಂದು ಹಸುವಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ. ಹೌದು. 10 ಕೆಜಿ. ಹಾಲು ಎಷ್ಟು ಸಿಗ್ತಾ ಇದೆ? ಹಾಲು ಟೋಟಲ್ 60 ಲೀಟರ್ ಬೆಳಿಗ್ಗೆ ಸಾಯಂಕಾಲ ಸಿಗ್ತಾ ಇದೆ ಸರ್, 60 ರಿಂದ 63-65 ಹತ್ರ. ಅಂದ್ರೆ ಈಗ 6 ಹಸುಗಳು ಹಾಲು ಕೊಡ್ತದವೆ ಅಲ್ವಾ? ಹಾಲು ಕೊಡ್ತವೆ. ಬೆಳಿಗ್ಗೆ 5 ಲೀಟರ್, ಸಾಯಂಕಾಲ 5 ಲೀಟರ್. ಎವರೇಜ್ ಎಷ್ಟು ಅಂತ ಹೇಳಕ್ಕಾಗಲ್ಲ ಟೋಟಲ್, ಎಲ್ಲ ಮಿಕ್ಸ್ ನಾವು ಪ್ರತಿಯೊಂದು ಹಸುದು ಲೆಕ್ಕ ತಗೊಳ್ತಿಲ್ಲ, ಒಟ್ಟಿಗೆ ಅಷ್ಟು ಸಿಗ್ತದೆ. ಸರಿ. 30 ಲೀಟರ್ ಬೆಳಿಗ್ಗೆ, ಸಂಜೆ 30, 60 ಲೀಟರ್. ಓಹೋ. ಸರಿನೇ. ಈಗ ಒಂದು ಹಸುವಿಗೆ 5-5 ಕೆಜಿ ಪಶುಹಾರ ಕೊಡ್ತಿರಲ್ಲ, ಅದು ಹಾಲಿಗೂ ಮತ್ತೆ ಈ ಕೊಡೋದ್ಗೂ ಮತ್ತೆ ನಿಮ್ಮ ಖರ್ಚು ವೆಚ್ಚಗಳಿಗೂ ಎಲ್ಲ ನೋಡಿಕೊಂಡ್ರೆ ಸರಿ ಹೊಂದುತ್ತೆ? ಸರಿ ಹೊಂದುತ್ತೆ, ಲಾಭ ಇದೆ. ಲಾಭ ಇದೆ. ಹಾಲು ಹಾಲು ಈ ನಾವೇ ಡೈರೆಕ್ಟ್ ಮಾರೋದ್ರಿಂದ ನಮಗೆ ಒಳ್ಳೆ ರೇಟ್ ಸಿಗ್ತದೆ. ಓಹೋ, ನನ್ನ ಶಾಪಲ್ಲೇ ಮಾಡೋದ್ರಿಂದ ಅದೇ ಡೈರಿಗೆಲ್ಲ ಹಾಕಿದ್ರೆ ಆ ಲಾಭ ಸಿಗೋಲ್ಲ ಸರ್. ಏನು ಬೆಲೆಯಲ್ಲಿ ಕೊಡ್ತೀರಿ? ನಾನು 40 ರೂಪಾಯಿ ಲೀಟರ್ಗೆ ಕೊಡ್ತಾ ಇದ್ದೀನಿ. 40 ರೂಪಾಯಿ ಕೊಟ್ಟು ಅದರಿಂದ ನಮ್ಗೆ ಅದು ಬ್ಯಾಲೆನ್ಸ್ ಆಗುತ್ತೆ. ಹೌದು, 40 ರೂಪಾಯಿ ಕೊಟ್ಟರು ಜನ ಇಷ್ಟಪಟ್ಟು ತಗೊಂಡೋಗ್ತಾರಲ್ವಾ? ಹೌದು. ಇನ್ನೂ ಬೇಕಾಗ್ತತೇನೋ, ಬೇಕು ಬೇಕು ಅನ್ಕೊಂಡು ಕೇಳ್ತಿರ್ತಾರೆ. ಸಾಕಾಗಲ್ಲ. ನಿಮ್ಮಲ್ಲಿ ಇರೋ ಜರ್ಸಿ ಕ್ರಾಸ್ ಹಸುಗಳು ಅಂತ ಹೇಳ್ತಾ ಇದ್ರಿ ಅಲ್ವಾ? ಮತ್ತೆ ಕೆನೆ ಚೆನ್ನಾಗಿರುತ್ತೆ, ಹಾಲು ಒಳ್ಳೆ ರುಚಿಯಾಗಿರುತ್ತೆ ಅಲ್ವಾ? ಹೌದೌದು, ಚೆನ್ನಾಗಿದೆ. ಮತ್ತೆ ಸಾಕೋದು ಸುಲಭ? ಹೌದು, ಸಾಧು, ತುಂಬಾ ಸಾಧು. ಮತ್ತೇನಾದ್ರೂ ಈಗ ದಿನದಲ್ಲಿ 1-2 ಗಂಟೆ ಬಿಟ್ಟು ಸಾಕ್ತೀರಾ ಅಥವಾ ಯಾವಾಗ್ಲೂ ಕಟ್ಟಿ? ಸ್ವಲ್ಪ ಮೇಯ್ಸ್ ಜನ ಇದಾರೆ. ಹಂಗೆ ಮೇಯ್ಸ್ ತಗೊಂಡ್ಬರ್ತೀವಿ ಅದನ್ನ. ಅದೇ ನಿಮ್ಮ ಮನೆ ಬಳಕೆಗೂ ದಿನ 1 ಲೀಟರ್ 2 ಲೀಟರ್ ಹಾಲು ಆರಾಮ ಸಿಗುತ್ತಲ್ವಾ? ಹೌದು ಸರ್, ಅದೇ ಹಾಲು ಬಳಸ್ತಾ ಇರೋದು. ಮೊಸರು ಮಜ್ಜಿಗೆ ಎಲ್ಲ ರುಚಿಯಾಗಿರುತ್ತೆ. ಹೌದೌದು ಸರ್. ಕರುಗಳನ್ನ ನೋಡ್ಕೊಳ್ಳಿಕ್ಕೆ, ಹಸುಗಳನ್ನ ನೋಡೋದು, ಕೊಟ್ಟಿಗೆ ಶುಚಿ ಮಾಡೋದು, ಸಗಣಿ ತೆಗೆಯೋದು, ಮತ್ತೆ ಇನ್ನು ಆಹಾರ ಹಾಕೋದು, ಮೇವು ಹಾಕೋದು, ಇದಕ್ಕೆಲ್ಲ ಎಷ್ಟು ಜನ ನೀವು ನೇಮಕ ಮಾಡ್ಕೊಂಡಿದ್ರಿ ಅಥವಾ ಇದಾರೆ ಜನ? ನೇಮಕ ಅಂತ ಹೇಳಿದ್ರೆ ಸಂಬಳ ಲೆಕ್ಕದಲ್ಲಿ ಇಲ್ಲ, ಲಾಭದಲ್ಲಿ ಪರ್ಸೆಂಟೇಜ್. ಓಹೋ, ಅದನ್ನ ಅವ್ರಿಗೆ ತುಂಬಾ ಇಂಟ್ರೆಸ್ಟ್. ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಹೆಂಗೆ ಹೇಳಿ, ಈ ಬರೀ ಹಾಲಿಂದ ಲೆಕ್ಕ ಹಾಕ್ತೀರಾ ಅಥವಾ ಕರುಗಳು ಏನಾದ್ರು ಮಾರಾಟ ಮಾಡಿದ್ರೆ ಅದನ್ನು ಲೆಕ್ಕ ಹಾಕ್ತೀರಾ? ಕರು ಮಾರಾಟ ಮಾಡಿದ್ರೆ ಲೆಕ್ಕ ಹಾಕ್ತೀವಿ, ಎಲ್ಲ ಲೆಕ್ಕ. ಸಗಣಿನ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾತ್ರ ನಮ್ದು, ಬಾಕಿ ಎಲ್ಲ ಅವ್ರದೇ. ಅಂದ್ರೆ ಅವರೊಂದು ನಾನೊಂದು ಆಗಿದ್ರು ಅಂತ ರೈಟ್ ಫ್ಯಾಮಿಲಿ. ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವನು, ಅವನ ಹೆಂಡತಿ, ಅವ್ರು ನೋಡ್ಕೊಳ್ತಾರೆ. ನೀವು ಬಿಡುವುದಾಗೆಲ್ಲ ಹೋಗಿ ಅವುಗಳ ನಿರ್ವಹಣೆಯನ್ನ ಗಮನಿಸ್ತೀರಿ ಅಲ್ವಾ? ಅಷ್ಟೇ ಅಷ್ಟೇ, ಎಲ್ಲ ಮಾಡುದೆಲ್ಲ ಅವರೇ, ಎಲ್ಲ ಕೆಲಸ ಅವರೇ ಮಾಡೋದು. ಅವರೇ ಮಾಡೋದು. ಆದ್ರೂ ಉಸ್ತುವಾರಿ ನಿಮ್ದು ಅಲ್ವಾ? ಈಗ ಗಂಡ ಹೆಂಡತಿಗೆ ಇಡೀ ದಿನ ಏನ್ ಕೆಲಸ ಇರಲ್ಲ ಅಲ್ವಾ? ಇಲ್ಲ ಇಲ್ಲ, ಗಂಡ ತೋಟ ಕೆಲಸ, ಬೇರೆ ಲೀಸ್ಗೆಲ್ಲ ಉಂಟಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಹಾ ನೋಡಿ, ಅದು ಬೇರೆ ಕೆಲಸನೂ ಇದೆ, ಇದು ಕೆಲಸದಲ್ಲಿ ಲಾಭ ಸಿಗುತ್ತೆ ಅವ್ರಿಗೆ. ಹೌದು. ಅಂದ್ರೆ ಈಗ 6-7 ವರ್ಷಗಳಿಂದ ನೀವು ಸಾಕ್ತಾ ಇದ್ರಲ್ಲ, ಒಂದು ಲಾಭ ಅನ್ನೋ ದೃಷ್ಟಿಯಲ್ಲಿ ಅವ್ರಿಗೆ ಈಗ ನೋಡ್ಕೊಳ್ಳೋರಿಗೆ ಎಷ್ಟು ಸಿಗ್ಬೋದು ತಿಂಗಳಿಗೆ ಅಂತ ಅನ್ಕೊಂಡು ಹೇಳ್ಬೋದಾ ಒಂದು ಅಂದಾಜು? ಮೊದ್ಲು ಸ್ವಲ್ಪ ಕಡಿಮೆ ಸಿಗ್ತಿತ್ತು. ಹೌದು. ಅಂದ್ರೆ ದುಡ್ಡು ತಗೊಳ್ತಿರ್ಲಿಲ್ಲ, ಅವ್ರಿಗೆ ಬೇರೆ ಸಂಬಳ ಇದ್ದ ಕಾರಣ ಅವ್ರು ತಗೊಳ್ತಿರ್ಲಿಲ್ಲ. ಓಹೋ, ಒಂದು 50,000 ಲಾಭ ಬರುತ್ತೆ ತಿಂಗಳಿಗೆ. 50,000 ತಿಂಗಳಿಗೆ? ವರ್ಷಕ್ಕ? ತಿಂಗಳಿಗೆ ಸರ್. 60 ಲೀಟರ್ ಅಂತ ಹೇಳಿದ್ರೆ 2,000 ಲೀಟರ್ ಆಗುತ್ತೆ. ಅದ್ರ 50% ಕೊಡ್ತೇನೆ. ಓಹೋ, ಅಂದ್ರೆ ಅದರಲ್ಲಿ ಬೂಸದ್ದು ಮತ್ತೆ ಬೇರೆ ಬೇರೆದೆಲ್ಲ ಖರ್ಚು ತೆಗಿತೀವಿ? ಎಲ್ಲ ಖರ್ಚೆಲ್ಲ ಕಳೀತದೆ ಸರ್. ಹೌದು ಹೌದು, ಖರ್ಚೆಲ್ಲ ಲೆಕ್ಕ ಮಾಡ್ತೀನಿ, ಮಾಡಿಬಿಟ್ಟು ಕೊಡ್ತೀನಿ ಅಲ್ವಾ? ಏನಿಲ್ಲ ಅಂದ್ರೆ ಒಂದು 10-12 ಸಾವಿರ ರೂಪಾಯಿ ಸಿಗುತ್ತೆ ಅಲ್ವಾ ಅವ್ರಿಗೆ? 20,000-25,000 ಗಂಟೆ ಸಿಗ್ತದೆ. ಹೌದಾ? ಓಹೋ, ನೋಡಿ. ಹಾಗಿರೋದ್ರಿಂದ ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾರಲ್ವಾ? ಹೌದು ಸರ್, ಅದರಿಂದ ನಮಗೂ ರಿಸ್ಕ್ ಇಲ್ಲ. ನಾವು ಟೆನ್ಷನ್ ಮಾಡ್ಬೇಕು ಅಂತಿಲ್ಲ ಅಲ್ವಾ? ಅವ್ರು ಎಷ್ಟು ಮಾಡ್ತಾರೋ ಅಷ್ಟು ಅವ್ರಿಗೆ ಅನುಕೂಲ. ಮತ್ತೇನು, ಈ ಕೆಲಸ ಆಯ್ತು, ಆ ಕೆಲಸ ಆಯ್ತು, ಹಾಲು ಕರೆದ್ರೆ ಮತ್ತೊಂದು ಮಗದೊಂದು ಅನ್ನೋ ಪ್ರಶ್ನೆ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಹಾಲು ಬೆಳಗ್ಗೆ ಕರೆದ ತಕ್ಷಣ ರೆಡಿ ಇರುತ್ತೆ, ಇಲ್ಲಿ ಕಳ್ಸಿಕೊಟ್ಬಿಡ್ತಾರೆ ಅಲ್ವಾ? ನಂದೇ ಗಾಡಿ ಇದೆ, ಅವ್ರು ತಂದು ಕೊಡ್ತಾರೆ ಅಂಗಡಿಗೆ. ಸಂಜೆ ನಾನು ಹೋಗಿ ತರ್ತೇನೆ. ಪ್ರತಿದಿನ ತೋಟಕ್ಕೆ ಹೋಗಿ ಬರ್ತೀರಿ ಅಲ್ವಾ? ಹೋಗ್ಲೇಬೇಕಲ್ಲ ಸರ್. ಹೌದು ಹೌದು. ಈಗ ಸಗಣಿ ಸಿಗುತ್ತೆ, ಗಂಜಲ ಸಿಗುತ್ತೆ, ಅದನ್ನೆಲ್ಲ ಹೇಗೆ ಗೊಬ್ಬರ ಮಾಡ್ಕೊಂಡು? ಈಗ ನಾನು ಇದು ಮೆಣಸಿಗೆ ಜೀವಾಮೃತ ಮಾಡಿ ಹಾಕ್ತಾ ಇದ್ದೀನಿ. ಹೌದಾ? ಗೋಣಿಕೊಪ್ಪದಿಂದ ಅರ್ಕ ಅಂತೇಳಿ ಒಂದು ಜೀವಾಣು ತಂದಿದ್ದೀನಿ, ಅದನ್ನ ಈಗ ಮಳೆ ಆದ ಕಾರಣ ಇಳಿಸಿದ್ದೇನೆ. ಅದ್ಮೇಲೆ ನೋಡ್ಬೇಕು ಸರ್, ಟ್ಯಾಂಕ್ ಎಲ್ಲ ಮಾಡಿದೀನಿ. ಓಹೋ, ಶೇಖರಣೆ ಮಾಡ್ಲಿಕ್ಕೆ. ಹೌದಾ? ಅಂದ್ರೆ ಈ ವರ್ಷದಿಂದ ಜೀವಾಮೃತ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ರ ಅಥವಾ? ಹೌದು, ಈ ವರ್ಷದಿಂದ ಜೀವಾಮೃತ ಇಲ್ಲ, ಹಂಗೆ ಹೋಗ್ತಿತ್ತು ತೋಟಕ್ಕೆ ಬಿಡ್ತಿದೆ. ಓಹೋ, ತೋಟಕ್ಕೆ ಹಂಗೆ ಬಿಟ್ರೆ ಅದು ಕಷ್ಟ ಅಂತ ಆಯ್ತು. ಓಹೋ, ಗಂಜಲವನ್ನು ವ್ಯರ್ಥ ಮಾಡಲ್ಲಲ್ವಾ? ಮಾಡಲ್ಲ. ಸಗಣಿನು ಗಂಜಲನು ಚೆನ್ನಾಗಿ ನಿಮ್ಮಲ್ಲಿ ಉಪಯೋಗ ಆಗುತ್ತೆ, ಅದನ್ನೇನು ಮಾರಾಟ ಮಾಡಲ್ಲ ಅಲ್ವಾ? ಇಷ್ಟರಿಗೆ ಮಾರಾಟ ಮಾಡಿಲ್ಲ ಸರ್. ಅದೇ ಇನ್ನು ಜಾಸ್ತಿ ಆಗ್ಬೋದು, ಮಾರಬೇಕಾಗ್ತದೆ. ಹೌದು, ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಆಯ್ತು ಅಂದ್ರೆ ಅದನ್ನ ಇನ್ನು ಬೇರೆ ನೀವು ಗುತ್ತಿಗೆ ತೆಗೆದುಕೊಂಡಿದ್ರಲ್ಲ ಆ ತೋಟಕ್ಕೆ ಹಾಕ್ಬೋದು ಅಥವಾ ಮಾರಾಟ ಮಾಡಬಹುದು. ಹೌದು. ಈಗ ಲಾಭ ಅನ್ನೋ ಒಂದು ವಿಚಾರದಲ್ಲಿ ಸಗಣಿದು ಲೆಕ್ಕ ಹಾಕ್ತೀರಾ? ಹಾಕ್ಲೇಬೇಕಲ್ಲ ಸರ್. ನಮ್ಮ ತೋಟಕ್ಕೆ ಹಾಕೋದು ಲೆಕ್ಕ ಹಾಕಲ್ಲ, ಸೇಲ್ ಆದ್ರೆ ಲೆಕ್ಕ ಹಾಕ್ಲೇಬೇಕು. ಹಾಗೆ ಹಾಗೆ ನಮ್ಮ ತೋಟಕ್ಕೆ ಹಾಕಿದ್ರೆ ತೋಟದಲ್ಲೇ ಹುಲ್ಲು ಎಲ್ಲ ಇರ್ತಲ್ಲ. ನಿಜ, ಹೌದು. ಬೇರೆ ತೋಟಕ್ಕೆ ಮಾಡೋದು ಲೆಕ್ಕ ಹಾಕ್ಬೇಕು. ಹೌದು ಹೌದು. ಜರ್ಸಿ ಕ್ರಾಸ್ ಹಸುಗಳ ಒಂದು ಗುಣಲಕ್ಷಣಗಳ ಬಗ್ಗೆ ಹೇಳಿ. ಒಂದು ಸಾಧು ಅಷ್ಟೊಂದು ಕಾಯಿಲೆಗಳು ಬರಲಿಕ್ಕಿಲ್ಲ. ಹಾಲು ಸ್ವಲ್ಪ ಮಂದ ಇದೆ, ಮಂದ ಇದೆ, ಚೆನ್ನಾಗಿರುತ್ತೆ. ಮತ್ತೆ ಬೆಣ್ಣೆ ಅಂಶ ಜಾಸ್ತಿ ಇದೆ. ಮತ್ತೆ ಕಾಯಿಲೆ ಸ್ವಲ್ಪ ಕಡಿಮೆ. ಕಾಯಿಲೆ ಕಡಿಮೆ, ಹೌದು. ಮತ್ತೆ HF ಹೇಳೋದು ಇಲ್ಲಿಗೆ ಮಡಿಕೇರಿಗೆ ಸೂಟ್ ಆಗುದಿಲ್ಲ ಸರ್. ನೋಡಿದಿರಾ ಅದನ್ನ ಅಥವಾ ಬೇರೆ ನೋಡಿದ್ನಿ? ನನ್ನ ಫ್ರೆಂಡ್ ಪ್ರಮೋದ್ ಅಂತಿದ್ರೆ, ಅವರಲ್ಲಿ ನಾನು ನೋಡಿದೆ, ಅವರಿಗೆ ಅದೇ ಕಷ್ಟ. ಓಹೋ, ಎಲ್ಲ ಹೇಳ್ತಾರೆ ನಾವು ಎಷ್ಟು ಗಡ್ಡಿ ಕೊಟ್ರು, ಜನ ಹೇಳ್ತಾರೆ ನೀರು ನೀರು ನೀರು ನೀರು ಅಂತ. ಡೈರಿ ಹಾಲು ಕುಡಿದವರಿಗೆ ಈ ಹಾಲು ಕುಡಿಯುವಾಗ ಸೆಟ್ ಆಗಲ್ಲ. ಓಹೋ, ನೀರು ನೀರು ನೀರು ಅಂತ. ನೋಡಿ, ಅದು ಏನ್ ಮಾಡಕ್ಕಾಗಲ್ಲ. ಕೆಲವೊಮ್ಮೆ ನೈಸರ್ಗಿಕವಾಗಿ ಹೌದು ಹಸುಗಳು ಜಾಸ್ತಿ ನೀರು ಕುಡಿದ್ರು ಸ್ವಲ್ಪ ತಲೆಗೆ ಬರುತ್ತೆ, ಮತ್ತೆ ಸ್ವಾಭಾವಿಕವಾದ ಗುಣನೂ ಇರುತ್ತೆ. ಹೌದು ಹೌದು, ಅದಕ್ಕೆ ಏನು ಮಾಡಕ್ಕಾಗಲ್ಲ. ಹೇಳಿದ್ರೆ ಹೇಳ್ಕೊಳ್ತಾರೆ, ನಂಬಿಕಿದ್ರೆ ತಗೊಳ್ಳಿ ಅಂತ ಹೇಳ್ತೀನಿ. ಓ ಹಾಗೆ, ನಾವಂತೂ ಮೊಸ ಮಾಡಲ್ಲ. ಪ್ರಮೋದ್ ಅವರು ಏಲಕ್ಕಿ ಬೆಳೆದಿದಾರಲ್ಲ ಅವರಲ್ವಾ? ಹೌದು ಹೌದು, ಅವ್ರ ಹತ್ರ ಜರ್ಸಿ ಇರೋದು. ಜರ್ಸಿ ಒಳ್ಳೇದು ಅಂತ ನನಗೆ ಫಸ್ಟ್ ಸಜೆಸ್ಟ್ ಮಾಡಿದ್ರು. ನಿಧಾನಕ್ಕೆ ಅವರು ಬದಲಾವಣೆ ಆಗ್ತದರ ಜರ್ಸಿ ಹಸುಗಳನ್ನ? ಅವರು ಜರ್ಸಿ ತಗೊಳ್ತಿದ್ದಾರೆ. ಜರ್ಸಿ ಹಾಲು ಕಮ್ಮಿ ಸರ್, ಜರ್ಸಿ ಕಂಪನಿ ಮಾಡಿ ಹಾಲು ಕಮ್ಮಿ, ಆದ್ರೆ ಗಟ್ಟಿ ಹಾಲು. ಸಾಕೋದು ಸುಲಭ, ಸಾಕೋದು ಸುಲಭ, ಸಾಧು. ಹೌದು, ಮತ್ತೆ ನೋಡ್ಲಿಕ್ಕೆ ಚಂದ ಕಾಣ್ತವೆ. ಹೌದು, ಅಂತ ಕಿರಿಕಿರಿ ಇಲ್ಲ, ಸಮಸ್ಯೆ ಇಲ್ಲ. ಮನೆಯಲ್ಲಿ ಯಾರ್ಯಾರಿದ್ದೀರಿ ತಾವು? ನಾನು, ನನ್ನ ಅಮ್ಮ, ಮಿಸ್ಸಸ್, ಎರಡು ಮಕ್ಕಳು. ಮಕ್ಕಳು ಏನು ಓದ್ತದ್ರೆ? ಮಗ ಸೆಕೆಂಡ್ PUC ಮುಗಿದಿದ್ರೆ, ಇನ್ನೊಬ್ಬ ಸಿಕ್ಸ್ತ್ ಕೊಡಗು ಇದೆಯಲ್ಲ. ಇಬ್ರು ಮಕ್ಕಳಿಗೂ ಮತ್ತೆ ನಿಮ್ಮ ಶ್ರೀಮತಿಯವರಿಗೂ ಕೃಷಿ ಬಗ್ಗೆ ಆಮೇಲೆ ಹಸುಗಳ ಬಗ್ಗೆ ಆಸಕ್ತಿ ಇರ್ಲೇಬೇಕಲ್ವಾ? ಇದೆ ಸರ್, ಆದ್ರೆ ಇನ್ವಾಲ್ವ್ಮೆಂಟ್ ಕಮ್ಮಿ. ಅಂದ್ರೆ ನೀವ್ ಅನ್ಕಂಡ್ ಕಡಿಮೆ ಅವರಲ್ಲಿ ಇರುತ್ತೆ, ಈಗ ಓದೋದು ಮನೆ ಕೆಲಸ ಅದು ಇದಂತ ಇರುತ್ತಲ್ಲ, ಒಂದು ಸಂದರ್ಭ ಬಂದಾಗ ಮತ್ತೆ ಹೆಚ್ಚಿಗೆ ಆಗುತ್ತೆ ಅಲ್ವಾ? ಹೌದು. ಮತ್ತೆ ಬಹಳ ಮುಖ್ಯವಾಗಿ ನೀವು ಆಸಕ್ತಿ ತೆಗೆದುಕೊಂಡಿರೋದು ಮೆಚ್ಚತಕ್ಕಂತ ಸಂಗತಿ. ಆಕಸ್ಮಿಕವಾಗಿ ನಾನು ಕೃಷಿ ರಂಗಕ್ಕೆ ಹೋಗಿದ್ದು. ನೋಡಿ ನೋಡಿ, ಜಾಗ ಸಿಕ್ತು ತಗೊಂಡೆ. ಇದು ಏನು ಗೊತ್ತಿರ್ಲಿಲ್ಲ ನೋಡಿ, ಕಾಫಿ ಅಂದ್ರೆ ಏನು ಗೊತ್ತಿರ್ಲಿಲ್ಲ. ಒಂದ್ ಎರಡು ಮೂರು ವರ್ಷ ಕಾಫಿ ತೋಟ ಹಂಗೆ ನೆಗ್ಲೆಕ್ಟ್ ಆಯ್ತು. ಮತ್ತೆ ಅದೇ ಈಗ ಇದ್ದಾನ ಮಂಜುನಾಥ್ ಅಂತ, ಅವನು ಸಿಕ್ಕಿದ ನನಗೆ, ಅಲ್ಲಿಂದ ಇದು ಆಸಕ್ತಿ ಬೆಳೀತು. ನೋಡಿ ನೋಡಿ, ಕೆಲವೊಂದ್ಸಾರಿ ಕಾರ್ಮಿಕರಿಂದ ಅಥವಾ ಜಮೀನಿಲ್ದೆ ಇದ್ರು ಕೆಲಸ ಮಾಡೋರಿಂದ ಕಲಿಬಹುದು ನಾವು ಅಲ್ವಾ? ಹೌದು ಹೌದು. ಒಳ್ಳೆ ವಿಚಾರಗಳನ್ನ ಕಲೀಲಿಕ್ಕೆ ನಿರ್ಬಂಧ ಹಾಕಬಾರದು ಅಲ್ವಾ? ಹೌದು, ವಿಜ್ಞಾನಿಗಳಿಗಿಂತ ಕಾರ್ಮಿಕರಲ್ಲಿ ಎಷ್ಟೋ ವಿಚಾರಗಳಿರ್ತವೆ. ಇಲ್ಲಾಂದ್ರೆ ಅಷ್ಟೇ, ಅವನು ಕಾಫಿ ಬೆಳೆಗಾರರಿಗಿಂತ ಚೆನ್ನಾಗಿ ಎಲ್ಲ ತಿಳ್ಕೊಂಡಿದ್ದಾರೆ. ನೋಡಿ ನೋಡಿ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ. ಹೌದು ಹೌದು, ವಿಜ್ಞಾನಿಗಳಲ್ಲಿ ಮತ್ತೆ ಇನ್ನು ಬೇರೆ ಬೇರೆಯಲ್ಲಿ ಅವ್ರದಾದ ಅನುಭವ ಇರ್ತವೆ, ಕೆಲಸಗಾರರಲ್ಲಿ ಇದೊಂದು ರೀತಿಯ ಒಳ್ಳೊಳ್ಳೆ ಅನುಭವಗಳು ಸೇರ್ಕೊಂಡಿರ್ತವೆ. ಹೌದು, ಪ್ರತಿನಿತ್ಯ ಮಣ್ಣಿನ ಜೊತೆಗೆ ಗಿಡಗಳ ಜೊತೆಗೆ ಪರಿಸರ ಜೊತೆಗೆ ಬರೆಯೋ ಈ ಜನಗಳ ಒಂದು ಜ್ಞಾನವೇ ಒಂಥರ ಗಟ್ಟಿ ಜ್ಞಾನ. ಹೌದು. ಮತ್ತೆ ಸಂಘ ಸಂಸ್ಥೆಗಳ ಒಂದು ಸಂಪರ್ಕ ಇಟ್ಕೊಂಡಿದ್ರಿ, ಹೇಳ್ತಾ ಇದ್ರಿ, ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕ ಇಟ್ಕೊಂಡಿದ್ರಿ, ಸಲಹೆ ತಗೊಳ್ತಿರ್ತೀರಿ. ಮತ್ತೆ ನಮ್ಗೆ ಹೈನುಗಾರಿಕೆಯಲ್ಲಿ ಎಲ್ಲರೂ ಹಿಂದೆ ಬೀಳುದು ಏನು ಅಂತ ಹೇಳಿದ್ರೆ, ಡಾಕ್ಟರ್ಸ್ ಅವರು ಜಾಸ್ತಿ ಸಿಕ್ಕುದಿಲ್ಲ ಸಮಯಕ್ಕೆ. ಇಲ್ಲಿ ಒಬ್ಬರೇ ಡಾಕ್ಟರ್ ಇರ್ತಾರೆ, ಮಡಿಕೇರಿ ತೆಳುವಾಗ ದೂರ ದೂರ ಜಾಗ ಅಲ್ಲ ಸರ್, ಹತ್ರ ಇಲ್ಲಕ್ಕಿಲ್ಲ, ತುಂಬಾ ದೂರ ಇರ್ತಾರೆ. ಹೌದು, ಕ್ರಾಸಿಗೆ ಬಂದ್ರೆ ಅದಕ್ಕೆ ಇನ್ಫಾರ್ಮೇಶನ್ ಮಾಡಿಸೋಕೆ ಭಾರಿ ಕಷ್ಟ ಆಗುತ್ತೆ, ಅದರಿಂದ ನಾವು ಸ್ವಲ್ಪ ಸೋಲ್ತೀವಿ. ಮತ್ತೆ ಕಾಯಿಲೆ ಎಲ್ಲ ಬಂದ್ರೆ ಸ್ವಲ್ಪ ಅದನ್ನ ಎತ್ಕೊಂಡ್ ಬರಕ್ಕೂ ಆಗಲ್ಲ, ಅಲ್ಲಿಗೆ ಬರಲೇಬೇಕು. ನಿಜ, ಆಗ ಅದು ಸಮಯಕ್ಕೆ ಸಿಕ್ಕಿಲ್ಲ, ಅದಕ್ಕೆ ನಮಗೆ ನಷ್ಟ ಆಗ್ತದೆ. ಅಂದಂಗೆ ಎರಡು ಒಳ್ಳೆ ಕರು ಹೋಯ್ತು. ಆದ್ರೂ ನೆಟ್ವರ್ಕ್ ಸಿಗಲ್ಲ ಅಲ್ಲಿ ತೋಟದಲ್ಲಿ, ಅವ್ರು ಹೇಳುವಾಗ ನಮಗೆ ಇಲ್ಲಿ ಗೊತ್ತಾಗಲ್ಲ. ಹೌದು, ತುಂಬಾ ಕಷ್ಟ ಇದೆ. ಹೌದು ಹೌದು, ಆ ಕಷ್ಟಗಳ ಮಧ್ಯದಲ್ಲೂ ನಿಭಾಯಿಸಲಿಕ್ಕೆ ನೀವು ದಾರಿಗಳನ್ನು ಹುಡುಕೊಂತ ಇರ್ತೀರಿ. ಬೇರೆ ಪಿರಿಯಾಪಟ್ಟಣ ಆ ಕಡೆಲ್ಲ ಹೈನುಗಾರಿಕೆಗೆ ಸಪೋರ್ಟ್ ಕೊಟ್ಟಂಗೆ ಕೊಡಗಿನಲ್ಲಿ ಇಲ್ಲ. ಹೌದು ಹೌದು, ಅಲ್ಲೆಲ್ಲ ನಾವು ಕೇಳ್ತೀವಲ್ಲ, ಅಲ್ಲೆಲ್ಲ ಫೋನ್ ಮಾಡಿದ ತಕ್ಷಣ ಡಾಕ್ಟರ್ ತಲುಪ್ತಾರೆ. ಹೌದು, ಮತ್ತೆ ಮಿಷಿನರಿಸ್ ಕೊಡ್ತಾರೆ. ಇಲ್ಲಿ ಚಾಪ್ ಕಟ್ಟರ್ ಹುಲ್ ಕಟ್ ಮಾಡೋ ಮಿಷಿನ್ ಅಪ್ಲೈ ಮಾಡಿ ಬಿಟ್ಟು 3 ವರ್ಷ ಆಯ್ತು, ಸಿಕ್ಕಿಲ್ಲ. ಅಲ್ಲಿ ನಮ್ಮ ಗೆಳೆಯ ಅವರ ಹೆಸರಲ್ಲಿ ತೆಗೆದುಕೊಟ್ರು ನಂಗೆ. ಇಮಿಡಿಯೇಟ್. ಆದ್ರೂ ಸಮಸ್ಯೆಗಳ ಮಧ್ಯದಲ್ಲೂ ನೀವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ, ಆಸಕ್ತಿ ಬಹಳ ಮುಖ್ಯವಾದ ಕಾರಣ. ಹೌದು, ಹೋರಿಗಳಿದಾವ ಅಂತ ಹೇಳ್ತಾ ಇದ್ರಿ, ಕೃತಕ ಗರ್ಭಧಾರಣೆಗೆ ಇಟ್ಕೊಂಡಿದೀರಾ ಅಥವಾ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತೀರಾ? ಇಲ್ಲ ಸರ್, ಅದನ್ನ ಇಟ್ಕೊಳ್ಳೋದಷ್ಟೇ, ಅದು ನಮ್ಮ ಮಕ್ಕಳ ತರನೇ, ಇನ್ನೇನ್ ಮಾಡೋದು, ಬದಲಾವಣೆ ಮಾಡಕ್ಕಾಗಲ್ಲ. ಅದು ಒಂದು ಎಚ್ ಎಫ್ ಮತ್ತು ಇನ್ನೊಂದು ಯಾವ್ದೊಂದು ಬೇರೆ. ಓ ಹಾಗೆ ಅಲ್ಲ, ಕೆಲವೊಬ್ರು ಈ ಕೋಣಗಳನ್ನ ಹೋರಿಗಳನ್ನ ಇಟ್ಕೊಂಡು ಗರ್ಭಧಾರಣೆಗೆ ಇಷ್ಟರಿಗೆ ಮಾಡಿಲ್ಲ ಸರ್. ಬಹಳ ಸುಲಭ ಅಂತ ಅನ್ಕೊಂಡು ಹೇಳೋದಿದೆ. ಕೆಲವೊಬ್ರು ಕೊಡಗಿನಲ್ಲಿ ಹತ್ತದ್ನೈದು ಗೀರ್ ತಳಿಯ ಹಸುಗಳನ್ನ ಸಾಕೊಂಡು ಒಂದ ಎರಡು ಹೋರಿಯನ್ನ ಇಟ್ಕೊಂಡು ಆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತಾರೆ. ಹೌದು, ಮಾಡ್ತಾ ಮಾಡ್ತಾ ಹೋದ್ರೆ ಏನೆಲ್ಲ ಅನುಭವಗಳು, ಮತ್ತೆ ಈ ಔಷಧಿ ಗಿಡಗಳು ಅಥವಾ ಗಿಡಮೂಲಿಕೆಗಳನ್ನು ಉಪಯೋಗಿಸಿಕೊಂಡು ಕಾಯಿಲೆಗಳು ಬರದಂಗೆ ನೋಡ್ಕೊಳ್ಳೋದು, ಹೌದು, ಇನ್ನು ಬೇರೆ ಬೇರೆ ಮಾರ್ಗಗಳನ್ನ ಬಳಕೆ ಮಾಡಿಕೊಂಡು ಹಸುಗಳು ಆರೋಗ್ಯಕರವಾಗಿರೋ ರೀತಿಯಲ್ಲಿ ಗಮನಿಸೋದು, ಈ ತರ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದಾರೆ. ಸಮಸ್ಯೆಗಳು ಇದ್ದೇ ಇರ್ತವೆ, ಆದ್ರೆ ಆಸಕ್ತಿ ಚೆನ್ನಾಗಿತ್ತಂದ್ರೆ ಆ ಸಮಸ್ಯೆಗಳು ಏನು ಅನ್ಸಲ್ಲ ಅಲ್ವಾ? ಹೌದೌದು. ನಿಮ್ಮ ತಂದೆ ತಾಯಿ ಮಾಡ್ತಾ ಇದ್ರು ಕೇರಳದಿಂದ ಬಂದು ಇಲ್ಲಿ? ಇದು ವ್ಯಾಪಾರ ಸರ್. ವ್ಯಾಪಾರ? ಶಾಪ್ ಇತ್ತು. ಓಹೋ, ಸರಿನೇ. ಆ ಶಾಪ್ ಅಲ್ಲಿ ನಾನು ವಿದ್ಯಾಭ್ಯಾಸ ಹೊಡಕು ಬಳಸಿ ಕೂತ್ಬಿಟ್ಟೆ. ಓಹೋ, ಆ ಕಡೆ ವ್ಯಾಪಾರ ಆಕರ್ಷಣೆ ಆಯ್ತು ಅಥವಾ ಅನಿವಾರ್ಯ ಆಯ್ತು ಅನ್ನೋ ರೀತಿಯಲ್ಲಿ ಆ ಕಡೆಗೆ ಹೋದ್ರಿ. ಇನ್ನೊಂದು ಏನೋ ಒಂದು ಯೋಗ, ಏನೇನು ನಾವು ಮಾಡ್ಬೇಕಂತ ಇರುತ್ತೋ ಅದು ಕೆಲವೊಂದನ್ನ ಅರ್ಥ ಮಾಡ್ಕೊಳಕಾಗಲ್ಲ, ಅದು ಎಳೆದ್ಬಿಡುತ್ತೆ. ಆಮೇಲೆ ಜೀವನವನ್ನ ಚೆನ್ನಾಗಿ ರೂಪಿಸಿಕೊಂಡು ಬಂದಿದ್ದೀರಿ, ಜೊತೆಗೆ ಈಗ ತೋಟ ಮಾಡ್ಕೊಂಡು ಹಸುಗಳನ್ನ ಸಾಕೊಂಡು ಹೇಳ್ತಾ ಇದ್ರಿ ನೋಡಿ, ಮೂರ್ನಾಲ್ಕು ಕಡೆಗೆ ಮತ್ತೆ ತೋಟಗಳನ್ನ ತೆಗೆದುಕೊಂಡು ಅದನ್ನು ನಿರ್ವಹಣೆ ಮಾಡ್ತಾ ಇದ್ರಿ. ಇವೇನು ಸಣ್ಣ ಕೆಲಸ ಅಲ್ಲ, ಸಮಯ ಇರಬೇಕು ಮತ್ತೆ ಆಸಕ್ತಿನೂ ಇರಬೇಕು. ಎಷ್ಟೋ ಜನ ಒಂದ್ ಸಣ್ಣ ಅಂಗಡಿಯನ್ನ ನಿರ್ವಹಿಸ್ಲಿಕ್ಕೆ ಆಗುದಿಲ್ಲ, ಬಹಳ ಕಷ್ಟ ಅನ್ನುವಾಗ ಈ ಕಡೆ ಕಿರಾಣಿ ಅಂಗಡಿಯನ್ನು ನಿರ್ವಹಿಸಿಕೊಂಡು ತೋಟವನ್ನ ಹಸುಗಳನ್ನ ಮತ್ತೆ ಇತರೆ ತೋಟಗಳನ್ನು ನಿಭಾಯಿಸುವ ನಿಟ್ಟಿನಲ್ಲಿ ತೊಡಸ್ಕೊಂಡಿದ್ರಂದ್ರೆ ದೊಡ್ಡದೇ ಇದು. ಒಟ್ಟಾರೆ ಈಗ ನಾಲ್ಕಾರು ಕಡೆಗೆ ನೀವು ತೋಟ ಮಾಡಿದಿರಲ್ಲ, ನಿಮ್ದು ಸೇರ್ಕೊಂಡು ಎಷ್ಟು ಜನ ಕಾರ್ಮಿಕರಿದ್ದಾರೆ? 8 ಜನ. ಒಂದ್ ರೀತಿಯಲ್ಲಿ ಖಾಯಂ ಆಗಿರ್ತಾರೆ ಅವರು, ಈ ಕಡಿಗೆ ಅವರಿಗೆ ಎಲ್ಲ ಲೈನ್ ಇದೆ. ಓಹೋ, ಸರಿನೇ. ಅಲ್ಲಿಂದ ನಮ್ಮ ಹುಡುಗ ಕರ್ಕೊಂಡು ಹೋಯ್ತಾರೆ, ಅಲ್ಲಿ ಕೆಲಸ ಮಾಡಿಸಿ ಕರ್ಕೊಂಡ್ ಬರ್ತಾನೆ. 8 ಜನದಿಂದ ನಾಲ್ಕು ಕಡೆಗೆ ತೋಟ ನಿರ್ವಹಣೆ ಆಗ್ತಾ ಇರತ್ತೆ ಅಲ್ವಾ? ಆಗುತ್ತೆ ಆಗುತ್ತೆ. ಈಗ ಮಳೆ ತೊಂದರೆ ಆದ ಕಾರಣ ಕೆಲಸ ಸರಿಯಾಗಿ ಮಾಡಕ್ ಆಗ್ತಿಲ್ಲ, ಅದರಿಂದ ಕಾಂಟ್ರಾಕ್ಟ್ ಕೊಟ್ಬಿಡೋದು ಸ್ವಲ್ಪ. ಅದೇ ಸಂದರ್ಭ ನೋಡ್ಕೊಂಡು ನಿಭಾಯಿಸ್ತೀರಿ. ಹೌದು ಹೌದು. ಅವರೆಲ್ಲ ಇಲ್ಲೇ ಕರ್ನಾಟಕದವರ ಅಥವಾ ನಿಮಗೆ ಪರಿಚಯ ಇರೋ ಕೇರಳ ಕಡೆಯಿಂದ ಬಂದವರ ಕಾರ್ಮಿಕರು? ಅವನು ತಮಿಳ, ಅವನು ಇಲ್ಲೇ ಹುಟ್ಟಿ ಬೆಳೆದ. ಅದು ಇಲ್ಲೇ ಕೊಡಗಿನ ಮೂಲ. ಓ, ಸರಿನೇ, ಸ್ಥಳೀಯದವರು. ಈಗ ಕೆಲವೊಂದ್ಸಾರಿ ಹೇಳ್ತಾರೆ ಕಾರ್ಮಿಕರು ಉಳಿಯಲ್ಲ, ಆಮೇಲೆ ದುಡ್ಡು ಹೆಚ್ಚು ಕೇಳ್ತಾರೆ ಸ್ಥಳೀಯ ಜನ ಅಂತ ಅನ್ಕೊಂಡು, ನೀವ್ ಹೇಗೆ ಅವ್ರನ್ನ ನಿಭಾಯಿಸ್ತಾ ಇದ್ರಿ? ಮಾಡ್ತಾ ಇದೀವಿ ಸರ್. ಒಂದು ನೀವು ಹೇಳಿದ್ರಿ ಈ ಕಡೆ ಹೈನುಗಾರಿಕೆಯಲ್ಲಿ ಲಾಭ ಬಂದದ್ರಲ್ಲಿ ಹಂಚ್ತೀನಿ ಅಂತ, ಅದೇ ತರ ತೋಟಗಳ ವಿಚಾರದಲ್ಲಿ ಮಾಡ್ತೀರಾ? ಇಲ್ಲ, ತೋಟದಲ್ಲಿ ಇಲ್ಲ. ದಿನಗೂಲಿಯನ್ನ ಅವ್ರಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಕೊಡ್ತೀರಿ? ಹೌದು. ಮತ್ತೆ ಅವ್ರ ಯೋಗಕ್ಷೇಮವನ್ನು ಗಮನಿಸ್ತೀರಿ? ಹೌದು, ಗಮನಿಸಲೇಬೇಕು ಸರ್. ಹೌದೌದು, ಅವರು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ಮತ್ತೆ ನೀವು ಹೇಳಿದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ನೀವು ಚೆನ್ನಾಗಿ ನೋಡ್ಕೊಂಡ್ರೆ. ಹೌದು, ನಿಜ. ಖುಷಿ ಆಯ್ತು ಉತ್ತಮ ಅನ್ನೋರೆ. ನೀವು ನೋಡಿ ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಇಲ್ಲೇ ಜನಿಸಿ ಕೃಷಿ ಕುಟುಂಬ ಅಲ್ಲದಿದ್ರು ಈಗ ಅಮ್ಮನ ಕುಟುಂಬ ಕೃಷಿ ಕುಟುಂಬ ಸರ್. ಆದ್ರೆ ನನಗೆ ಅದರ ಗಂಧಗಳು ಇಲ್ಲ. ಆದ್ರೂ ಅವರು ಕೃಷಿಕರೇ. ನೋಡಿ, ಮತ್ತೆ ಕೃಷಿ ಕುಟುಂಬ ರೀತಿಯಲ್ಲಿ ನೀವು ಬೆಳೀತಾ ಇದ್ರಿ, ಅರ್ಥಪೂರ್ಣವಾಗಿ ಸಾಕ್ತಾ ಇದ್ರಿ, ಅದರಲ್ಲೂ ವಿಶೇಷವಾಗಿ ಹಸುಗಳ ಸಾಕಾಣಿಕೆಗೆ ಮಹತ್ವ ನೀಡಿದಿರಿ. ಸಗಣಿ ಗೊಬ್ಬರ ಭೂಮಿಗೊಳ್ಳೆದು, ತೋಟಕ್ಕೊಳ್ಳೆದು, ಗದ್ದೆಗೊಳ್ಳೆದು, ಹಾಗೆ ಹಾಲು ನಮ್ಮ ಮನುಷ್ಯರಿಗೆ ಆರೋಗ್ಯ ಕಾಪಾಡ್ಲಿಕ್ಕೂ ಒಂದು ಪಾನೀಯ. ನಿಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ, ನೀವು ಇನ್ನೂ ಚೆನ್ನಾಗಿ ಬೆಳಿಬೇಕನ್ನೋ ಒಂದು ಆಶೆ ನಮ್ದು. ನಮಗೂ ನೀವು ಉತ್ತಮವಾಗಿ ಬೆಳೆದ್ರೆ ಇನ್ನಷ್ಟು ಜನಗಳಿಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶಿ ಆಗ್ತೀರಿ, ಅಥವಾ ಬೇರೆಯವ್ರು ನೋಡಿ ಓ ಹೀಗೂ ಮಾಡ್ತಿದ್ರೆ ನಾವೇಕೆ ಈ ರೀತಿ ಹಿಂದುಳಿದೀವಿ ಅಂತ ಅನ್ಕೊಂಡು ಬೆಳೀತಾರೆ. ತಮ್ಮ ಅನುಭವಗಳನ್ನ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ. ಕೃಷಿಯಲ್ಲೇ ಎಲ್ಲರೂ ಬರಬೇಕು. ಕೃಷಿಯಲ್ಲೇ ಚೆನ್ನಾಗಿ ತೊಡಸ್ಕೋಬೇಕು ಅಲ್ವಾ? ಅದೇ ಇನ್ನು ಏನಿದ್ರು ವ್ಯಾಪಾರಕ್ಕೆ ಭವಿಷ್ಯ ಇಲ್ಲ. ಹೆಂಗಂತೀರಿ? ಲೇಬರ್ ಪ್ರಾಬ್ಲಮ್, ನಾವೇ ನಿಲ್ಬೇಕು. ಲೇಬರ್ ಹೇಗೆ ಅಂತ ಹೇಳಕ್ಕಾಗಲ್ಲ, ಚೇಂಜ್ ಆಗ್ತಾರೆ, ಇದೆ ಎಲ್ಲ ಕಲ್ಸಕ್ಕೆ ಕಷ್ಟ ಆಗ್ತದೆ. ಏನೆಲ್ಲ ಸಮಸ್ಯೆಗಳು ಇದಾವೆ ಅಲ್ವಾ? ಕೆಲವೊಬ್ರು ಅನ್ಕೋಬಹುದು ವ್ಯಾಪಾರ ಬಹಳ ಒಳ್ಳೆ ಲಾಭದಾಯಕ ಕ್ಷೇತ್ರ ಅಂತ. ವ್ಯಾಪಾರಿ ಅಂದ್ರೆ ಅವನ ಎಲ್ಲೂ ಹೋಗಂಗಿಲ್ಲ ಸರ್. ಅಲ್ಲೇ ಕುದಿರ್ಬೇಕು. ಆದ್ರೆ ಕೃಷಿಕ ಒಂದ್ ರೀತಿಯಲ್ಲಿ ರಾಜನಂತೆ ಜೀವನ ಮಾಡಬಹುದಲ್ವಾ? ಹೌದು, ನಿಜ ನಿಜ. ಕೃಷಿಕ ಭಾಗ್ಯವಂತರು ಲೆಕ್ಕದಲ್ಲಿ, ಭಾಗ್ಯವಂತರು. ನೋಡಿ, ಅದೇ ಒಳ್ಳೆ ಮಾತು. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಉತ್ತಮ ಅನ್ನೋರೆ. ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ಇದುವರೆಗೆ ಕಾಟಕೆರೆಯಲ್ಲಿ ತೋಟ ಮಾಡಿಕೊಂಡು ಹಸುಗಳನ್ನು ಸಾಕುತ್ತಿರುವ ಮಡಿಕೇರಿಯ ಪಿಟಿ ಉತ್ತಮನ್ ಅವರ ವಿಚಾರಗಳನ್ನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಸಂಖ್ಯೆ ಹೀಗಿದೆ: 944 2 2

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಒತ್ತಾಯರವು ಕರ್ನಾಟಕ ಡೀನಾ ದೇವಯ್ಯ. ಜಂಪೆ ಮುಖ್ಯಾಂಶಗಳು: ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ, ವಾಹನ ಸಂಚಾರ ನಿಷೇಧ. ಇಂದು ನಡೆದ ಮೂರು ದಿನಗಳ ಅರೆಭಾಷೆ ಸಂಸ್ಕೃತಿ ಜಂಬಾರದ ಉದ್ಘಾಟನಾ ಜಂಬಾರ. ಕರ್ನಾಟಕ ಜಂಪೆನ ಮುಖ್ಯಾಂಶ ಜಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅರೆಭಾಷೆ ಗೌಡ ಸಮಾಜ ಆಲೂರು ಸಿದ್ದಾಪುರ ಇವರ ಕೂಡುಕೂಟಲಿ ಅರೆಭಾಷೆ ಸಂಸ್ಕೃತಿ ಶಿಬಿರದ ಉದ್ಘಾಟನಾ ಜಂಬಾರ ಇಂದು ನಡೆದು ಸಂಪನ್ಮೂಲ ವ್ಯಕ್ತಿಗೆ ಮಾತಾಡಿ ಅರೆಭಾಷೆನ ಉಳಿಸಿ ಬೆಳೆಸುವುದು ಮುಖ್ಯಾತ ಈ ಜಂಬಾರಲ್ಲಿ ಹೇಳ್ದು. ಮೂರು ದಿನಗಳವರೆಗೆ ನಡೆಯುವ ಜಂಬಾರಲ್ಲಿ ಅರೆಭಾಷೆ ಜನಾಂಗದ ಸಂಸ್ಕೃತಿ ಬಗ್ಗೆ ತರಬೇತಿ ಕೊಟ್ಟವೆ. ಸೆಪ್ಟೆಂಬರ್ 23ರಂದು ಸಮಾರೋಪ ಜಂಬಾರ ನಡೆದದೆ ತಾಗೊತ್ತಾವುಟು. ಕೊಡಗು ಜಿಲ್ಲೆ ಸೋಮರ್ಪೇಟೆ ತಾಲೂಕು ರಾಜ್ಯ ಹೆದ್ದಾರಿ 91 ಕೊಣನೂರು ಮಾಕುಟ ರೋಡ್ ಗುಡ್ಡೆ ಹೊಸೂರಿಂದ ಕಬ್ಬಿನಗದ್ದೆವರೆಗಿನ ಸರಪಳಿ 27.40 ಕಿಲೋಮೀಟರ್ನಿಂದ 38 ಕಿಲೋಮೀಟರ್ ವರೆಗೆ ಕೆಲ ಜಾಗಗಳಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಪೇವರ್ ಮೂಲಕ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿನ ಮಾಡುವ ನಿಟ್ಟಿನಲ್ಲಿ ಪ್ರಯಾಣಿಕರ ಮತ್ತು ಸಾರ್ವಜನಿಕರ ಸಂಚಾರದ ಹಿತದೃಷ್ಟಿಯಿಂದ ದಂಡ ಪ್ರಕ್ರಿಯೆ ಸಮಿತಿ 1973ರ ಸೆಕ್ಷನ್ 144 ಮತ್ತು ಮೋಟಾರ್ ವಾಹನ ಕಾಯ್ದೆ 1988ರ ಕಲಂ 115 ಹಂಗೆ ಕರ್ನಾಟಕ ಮೋಟಾರ್ ವಾಹನಗಳ ನಿಯಮ 1980ರ ನಿಯಮದಲ್ಲಿ ದತ್ತ ಆದ ಅಧಿಕಾರದಂಗೆ ಗುಡ್ಡೆ ಹೊಸರಿಂದ ಕಬ್ಬಿನಗದ್ದೆವರೆಗಿನ ರೋಡ್ಲಿ ಸೆಪ್ಟೆಂಬರ್ 22ರಿಂದ ನವೆಂಬರ್ 2ರವರೆಗೆ ಎಲ್ಲಾ ತರಹದ ವಾಹನ ಸಂಚಾರ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಚಾರ್ಲತ್ ಸೋಮಲ್ ಆದೇಶಿಸಿದರು. ಕುಶಾಲನಗರ ಉಪವಿಭಾಗ ಸುತ್ತಿನ ವಿದ್ಯುತ್ ಗ್ರಾಹಕರ ತೊಂದರೆಗಳನ್ನ ತಡೆಯಕ್ಕೆ ಸಭೆ ಸೆಪ್ಟೆಂಬರ್ 22ರಂದು ಬೆಳಗ್ಗೆ 11ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಕುಶಾಲನಗರ ಉಪವಿಭಾಗ ಕಚೇರಿಯಲ್ಲಿ ಮಡಿಕೇರಿ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಹಂಗೆ ಸೋಮರ್ಪೇಟೆ ಸುತ್ತಿನ ವಿದ್ಯುತ್ ಗ್ರಾಹಕರ ತೊಂದರೆಗಳನ್ನ ತಡೆಯಕ್ಕೆ ಸಭೆ ಸೆಪ್ಟೆಂಬರ್ 22ರಂದು ಮಧ್ಯಾಹ್ನ 2ರಿಂದ 3ವರೆಗೆ ಸೋಮರ್ಪೇಟೆ ಉಪವಿಭಾಗ ಕಚೇರಿಯಲ್ಲಿ ಮಡಿಕೇರಿ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಮಡಿಕೇರಿ ಸುತ್ತಮುತ್ತಿನ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರ ಖಾಲಿ ಇರುವ ಜಾಗಕ್ಕೆ ಗೌರವ ಸಂಪಾದನೆ ಸಂಭಾವನೆ ಆಧಾರದ ಮೇಲೆ ನಿಗದಿಪಡಿಸಿದ ನಮೂನೆಯಲ್ಲಿ ಅರ್ಜಿ ಕರೆದಳು. ಖಾಲಿ ಇರುವ ಹುದ್ದೆಗಳಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ಒಳಪಡುವ ಅಭ್ಯರ್ಥಿಗೆ ಮಾತ್ರ ಅರ್ಜಿ ಕೊಡಕು. ಅರ್ಜಿಗಳನ್ನ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗಳನ್ನ ಪಡ್ಕಣಕು. ಅರ್ಜಿ ಕೊಡಿಕೆ ಕಡೆ ದಿನ ಅಕ್ಟೋಬರ್ 21. ಹೆಚ್ಚಿನ ವಿವರಕ್ಕೆ ಜಿಲ್ಲಾ ಕೇಂದ್ರ ಗ್ರಂಥಾಲಯನ ಸಂಪರ್ಕಿಸಕು. ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ಮಾನ್ಯ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ 13 ಅಮೃತ ಯೋಜನೆಗಳ ಪೈಕಿ ಶ್ರೀಶಕ್ತಿ ಗುಂಪುಗಳ ಸಣ್ಣ ಉದ್ದಿಮೆಗಳಿಗಾಗಿ ಮಾರ್ಪಾಡು ಮಾಡುವ ನಿಟ್ಟಿನಲ್ಲಿ ಪ್ರತಿ ಗುಂಪಿಗೆ 1 ಲಕ್ಷಗಳವರೆಗೆ ಬಂಡವಾಳ ನಿಧಿ ಕೊಡುವ ಅಮೃತ ಸ್ವಸಹಾಯ ಕಿರು ಉದ್ದಿಮೆಗಳ ಯೋಜನೆಗಳಿಂದ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದು ಅದರಿಂದ ಕೊಡಗು ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿರುವ 60 ಮಹಿಳಾ ಸ್ತ್ರೀಶಕ್ತಿ ಗುಂಪುಗಳನ್ನ ಸಣ್ಣ ಉದ್ಯಮಗಳಾಗಿ ಮಾರ್ಪಾಡು ಮಾಡುವ ಗುರಿ ಇದ್ದು ಅರ್ಹ ಸ್ತ್ರೀಶಕ್ತಿ ಸಂಘಗಳಿಂದ ಅರ್ಜಿ ಕರೆದಳು. ಕರ್ನಾಟಕ ಜಾನಪದ ಅಕಾಡೆಮಿ ದಿನಾಂಕ ತಾರೀಖು 31/12/2020 ಪ್ರಥಮ ಆವೃತ್ತಿಯಲ್ಲಿ ಮುದ್ರಣ ಆಗಿರುವ ಕನಿಷ್ಠ 150 ಪುಟಗಳಿಗೂ ಮೇಲ್ಪಟ್ಟ ಮಿತಿಯಲ್ಲಿರುವ ಜನಪದ ಗದ್ಯ, ಜನಪದ ಪದ್ಯ, ಜನಪದ ವಿಚಾರ ವಿಮರ್ಶೆ ಸಂಶೋಧನೆ, ಜನಪದ ಸಂಕೀರ್ಣ ಈ 4 ತರಹದ ಅತ್ಯುತ್ತಮ ಜಾನಪದ ಕೃತಿಗಳಿಗೆ ಬಹುಮಾನ ಕೊಡುವ ಯೋಜನೆ ನಡೆಯಲಿ. ಜಾನಪದ ಕೃತಿಗಳಿಂದ ಪುಸ್ತಕ ಬಹುಮಾನಕ್ಕಾಗಿ ಅರ್ಜಿ ಕರೆದಳು. ಕೃತಿಗಳನ್ನ 11/11 ಖುದ್ದಾಗಿ ಕೊರಿಯರ್ ಇಲ್ಲರೇ ಅಂಚೆ ಮುಖಾಂತರ ಜಾನಪದ ಅಕಾಡೆಮಿ ಬೆಂಗಳೂರು ಇಲ್ಲಿಗೆ ಕಳಿಸಿಕೊಡಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡಗು ಜಿಲ್ಲೆಯವರ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಅಸ್ಪೃಶ್ಯದ ಬಗ್ಗೆ ತಿಳುವಳಿಕೆ ಮೂಡಿಸಿಕೆ, ಹಂಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ತಡೆ ಅಧಿನಿಯಮದ ಬಗ್ಗೆ ಬೀದಿ ನಾಟಕದ ಮುಖಾಂತರ ತಿಳುವಳಿಕೆ ಮೂಡಿಸಿಕೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೋಂದಾಯಿತ ಸಂಸ್ಥೆಗಳ ಕಲಾವಿದರುಗಳಿಂದ ಅರ್ಜಿ ಕರೆದಳು. ಅರ್ಜಿಗಳನ್ನ ಕೊಡಿಕೆ ಸೆಪ್ಟೆಂಬರ್ 30 ಕಡೆ ದಿನ. ಹೆಚ್ಚಿನ ವಿವರಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಡಿಕೇರಿಯನ್ನು ಸಂಪರ್ಕಿಸಕು. ಜಿಲ್ಲೆಯಲ್ಲಿ ಇಂದು 29 ಹೊಸ ಕೋವಿಡ್ 19 ಪ್ರಕರಣ ದಾಖಲಾಗಿತ್ತು. ಜಿಲ್ಲೆನ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 34,597 ಆಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ 61 ಜನ ವಾಸಿಯಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ದು ಸದ್ಯ 584 ಸಕ್ರಿಯ ಪ್ರಕರಣಗಿದ್ದು ಯಾವುದೇ ಸತ್ತ ವರದಿ ಆಗಿಲ್ಲ. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 52 ಆಗಿದ್ದು ಕೋವಿಡ್ ಪಾಸಿಟಿವಿಟಿ ದರ %1.9 ಆಗುತ್ತಿದೆ. ಜಿಲ್ಲಾಧಿಕಾರಿ ಚಾರ್ಲತ್ ಸೋಮಲ್ ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಈಗ ಜಾಹೀರಾತುಗಳು. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ